ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೊಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೊಲು ಮಾತಾಡುತ್ತಾವೋ. ಅವಿನ ಹಾಸಿಗೆ ಚಳಿನ ತಲೆ ದಿಂಬು, ನಗಭೂಷಣದ ನಡುಕಟ್ಟು ಗೆಜ್ಜೆ ಮಾತಾಡುತ್ತಾವು, ನಗಭೂಷಣದ ನಡುಕಟ್ಟು ಗೆಜ್ಜೆ ಮಾತಾಡುತ್ತಾವು, ನಾಗಭೂಷಣದ ನಡುಕಟ್ಟು ಈ ಊರ, ನಾಗಭೂಷಣದ ನಡುಕಟ್ಟು ಈ ಊರ, ಬಿರುದು ಸಲುವವೇ ಗೆಜ್ಜೆ ಮಾತಾಡುತ್ತಾವು, ತಾಯಿಗೆ ಬಿರುದು ಸಲುವವೇ ಗೆಜ್ಜೆ ಮಾತಾಡುತ್ತಾವು, ಗೆಜ್ಜೆ ಮಾತಾಡುತ್ತಾವು, ಬೆಳ್ಳಿಯ ಕೊಲು ಮಾತಾಡುತ್ತಾವು, ಗೆಜ್ಜೆ. ಇದುವರೆಗೆ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಬಿ ಭೈರಾಪುರದ ಪ್ರಗತಿಪರ ಕೃಷಿಕ ಬಿಎಂ ಹರಿಂಜಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ನಂತರ ಬೆಳೆಗಳ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಬಿತ್ತರವಾಗಲಿದೆ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ ಸ್ನೇಹಿತರು ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800452866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಶವ ನೇತ್ರಾಲಯ ನಿಮ್ಮೆಲ್ಲರ ಸೇವೆಯಲ್ಲಿ 30 ವರ್ಷಗಳನ್ನು ಮುಗಿಸಿ ಯಶಸ್ವಿಯಾಗಿ ಮುನ್ನಡೆದಿದೆ. ಈ ಪ್ರಯುಕ್ತ ಉಚಿತವಾಗಿ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲಕೋಮಾ ಸಂಬಂಧಿತ ಕಣ್ಣಿನ ಪರೀಕ್ಷೆ, ಶಾಲಾ ಮಕ್ಕಳ ಕಣ್ಣಿನ ಪರೀಕ್ಷೆಯ ಶಿಬಿರವನ್ನು ಸೆಪ್ಟೆಂಬರ್ 30 ಏರ್ಪಡಿಸಲಾಗಿದೆ. ಲಾಸಿಕ್ ಚಿಕಿತ್ಸೆ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಸಾರ್ವಜನಿಕರು ನೋಂದಣಿಗೆ 0817226621 ಅಥವಾ 7795134565 ಸಂಪರ್ಕಿಸಿ. ಕೇಶವ ನೇತ್ರಾಲಯ, ಹರ್ಷಮಹಲ್ ರಸ್ತೆ, ಹಾಸನ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಕೃಷಿಕರೊಬ್ಬರು ನಮ್ಮೊಂದಿಗೆ ಇದ್ದಾರೆ. ಅವರು ಚನ್ನರಾಯಪಟ್ಟಣ ತಾಲೂಕು ಬಿ ಬೈರಾಪುರದ ಪ್ರಗತಿಪರ ಕೃಷಿಕರಾದ ಬಿ ಎಂ ಹರಿಂಜಯ ಅವರು. ಏನಪ್ಪ ವಿಶೇಷ ಅಂತ ಹೇಳಿದರೆ, ಅತ್ಯಂತ ಕಡಿಮೆ ಹಿಡುವಳಿ ಇದೆ. ಈ ಹಿಡುವಳಿಯಲ್ಲಿ ಬೇರೆ ಬೇರೆ ತರಹದ ಸಮಗ್ರ ಕೃಷಿಯನ್ನ ಮಾಡಿಕೊಂಡು ಅವರು ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥದ್ದು. ಏನು ಕೃಷಿ ಕೆಲಸ ಮತ್ತೆ ಮನೆ ಕೆಲಸಗಳು ಇದ್ದಾವೋ ಬಹುತೇಕ ಎಲ್ಲಾ ಕೆಲಸಗಳನ್ನು ಕೂಡ ಅವರೇ ಮಾಡ್ಕೊಳ್ತಾರೆ. ಬೇರೆಯವರ ಮೇಲೆ ಅವಲಂಬನೆ ಬಹಳ ಕಡಿಮೆ. ಹೇಗೆ ಇದೆ ಎಲ್ಲವುದನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ, ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ, ಸಮಗ್ರ ಕೃಷಿಯಿಂದ ಏನೆಲ್ಲ ಅನುಕೂಲ ಲಭಿಸುತ್ತೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಹರಿಂಜಯ ಅವರೇ. ಸರ್ ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ಸರ್ ನಾನಲ್ಲೇ ಇಲ್ಲಿಗೆ 15 ವರ್ಷ ಆಯ್ತು, ಆವಾಗಲಿಂದಲೂ ಕೃಷಿನೇ ಮಾಡ್ತಾ ಬರ್ತೇನೆ. ಏನು ಓದಿದ್ರಿ? ಸರ್ SSLC ಓದಿದ್ದೆ, ಅದಾದ್ಮೇಲೆ ಮುಂದುವರ್ಕೊಂಡು ಮತ್ತೆ ಈ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ವಿ, ಬೋರ್ವೆಲ್ ರಿಪೇರಿ ಇದೆಲ್ಲ. ಅದೊಂದು ಸುಮಾರು ಒಂದು 10 ವರ್ಷ ಮಾಡಿದ್ವಿ ಕೃಷಿ ಜೊತೆನಲ್ಲೇ. ಆಮೇಲೆ ಕೊನೆಗೆ ನಾವು ಏನು ಅಣ್ಣ ಒಂದು ತಮ್ಮ ನಾವು ಬೇರೆ ಆದ್ಮೇಲೆ ಕೃಷಿಗೆ ಸಂಪೂರ್ಣವಾಗಿ ಕೃಷಿಗೆ ಹೇಳ್ಕೊಂಡೆ ಸರ್. ಕೃಷಿ ಜೊತೆಗೆ ಅನೇಕರು ಬೇರೆ ಬೇರೆ ತರಹದ ಕಸಬುಗಳನ್ನ ವೃತ್ತಿಗಳನ್ನ ಮಾಡ್ತಾರೆ. ನೀವೇನು ದೊಡ್ಡ ಜಮೀನ್ದಾರರಲ್ಲ, ಆದ್ರೂ ಕೂಡ ಬೇರೆ ಕಸಬನ್ನ ಬಿಟ್ಟು ಕೃಷಿಯಲ್ಲೇ ತೊಡಸ್ಕೋಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಸರ್ ಹಿಂದೇನೂ ಮಾಡ್ತಾ ಇರ್ಬೇಕಾರೆ ಈ ಬೋರ್ವೆಲ್ ರಿಪೇರಿನಲ್ಲಿ ಒಬ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಇತ್ತೀಚೆಗೆ ಏನಾಗಿದೆ, ಬೋರ್ವೆಲ್ ಎಲ್ಲ ಹಾಳ್ಕೋದಂಗೆ ಜನಗಳು ಬೇಕು, ಮೋಟರ್ ಎತ್ತಲಿಕ್ಕೆ ಮತ್ತೆ ಮಿಷಿನ್ ಬೇಕಾಗತ್ತೆ. ಹಂಗಾಗಿ ಅವ್ರನ್ನೆಲ್ಲ ನಾವು ಹಿಡಿಯಕ್ಕಾಗಲ್ಲ ಅನ್ನೋ ಉದ್ದೇಶವಾಗಿ ಅದನ್ನ ಕೈ ಬಿಟ್ವಿ. ಆಮೇಲೆ ಸ್ವಲ್ಪ ದಿವಸ ನಾನು ಸೋಲಾರನ್ನು ಕೂಡ ಅಳವಡಿಸ್ತಾ ಹೋದೆ, ಅದು ಕೂಡ ಕೆಲಸ ಮಾಡಿ ಕೊನೆಗೆ ಅಷ್ಟೊಳಗಡೆನೆ ಕೃಷಿನಲ್ಲಿ ಜೊತೆನಲ್ಲೇ ಇತ್ತು ನೋಡಿ. ಆಮೇಲೆ ರೇಷ್ಮೆ ಹಾಕ್ಕೊಂಡ್ವಿ, ಆಮೇಲೆ ತೋಟದಲ್ಲಿ ಬಾಳೆ ಇದೆಲ್ಲ ಹಾಕ್ಯಂಡಾಗಲಾಗಿ ಅದನ್ನ ಕೈ ಬಿಟ್ವಿ. ಮತ್ತೆ ಉಪಕಸಬು ಮನುಷ್ಯನಿಗೆ ಇರಬೇಕು ಸರ್ ಎಲ್ಲದು. ಅದ್ರ ಜೊತೆನಲ್ಲ ಜೇನು ಸಾಕಾಣಿಕೆ ಇದೆ, ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಅತ್ಯಂತ ಕಡಿಮೆ ಹಿಡುವಳಿ ಇದೆ, 2 ಎಕರೆ ಜಮೀನಿದೆ. 2 ಎಕರೆನಲ್ಲಿ ಏನೇನು ಬೆಳೀತಾ ಇದ್ರಿ? ಸರ್ 1 ಎಕರೆಗೆ ಹಿಪ್ಪನೇರಳೆ ಇದೆ, 1 ಎಕರೆನಲ್ಲಿ 2 ಕಡೆ ಇದೆ. ಅದರಲ್ಲಿ ತೆಂಗಿನ ಗಿಡ ಇದೆ, ಒಂದು 50 ಗಿಡ ಇದೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ದನಗಳಿಗೆ ಹುಲ್ಲು ಜೋಳದ ಕಡ್ಡಿ ಇದೆಲ್ಲ ಹಾಕೆತೀವಿ. ಮತ್ತೆ ರೇಷ್ಮೆ ಮಧ್ಯದಲ್ಲಿ ನಾವು 8 ಅಡಿ ಸಾಲಿದೆ ಸರ್. ಅದ್ರ ಮಧ್ಯದಲ್ಲಿ ಕಾಳುಗಳು, ಹುಳ್ಳಿ ಕಾಳು ಮತ್ತೆ ಇನ್ನ ಕೆಲವು ಟೈಮ್ ರಾಗಿ ಇದೆಲ್ಲ ಮಧ್ಯಭಾಗದಲ್ಲಿ ಬೆಳ್ಕಂತೀವಿ ಸರ್ ಮನೆ ಬೆಳಕೆಗಾಗಿ. ಹಿಪ್ಪನೇರಳೆ ಹಾಕಿ ಎಷ್ಟು ವರ್ಷ ಆಯ್ತು? ಸರ್ ಹಿಪ್ಪನೇರಳೆ ನಾನು ಇಲ್ಲಿಗೆ 4 ವರ್ಷ ಆಯ್ತು ಸರ್ ಹಾಕಿ, 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಒಂದು 8 ಬೆಳೆ ಬಂದಿದೆ, 8 ಬೆಳೆನೂ ಚೆನ್ನಾಗಿ ಬಂದಿದೆ. ಎಂತಂದ್ರೆ ಬಹಳ ಇತ್ತೀಚೆಗೆ ಹಿಪ್ಪನೇರಳೆಯನ್ನ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದವರು? ಹೌದು ಸರ್, ಇತ್ತೀಚೆಗೆ. ಮೊದಲೆಲ್ಲ ನಮ್ಮ ಸ್ನೇಹಿತರೊಬ್ರು ಬೆಳೀತಾ ಇದ್ರು, ಅವರು ಇಲ್ಲ ನೀವು ರೇಷ್ಮೆ ಮಾಡಿ ಇದ್ರ ಜೊತೆನಲ್ಲಿ ಅಂತ ಹೇಳಿ ಒತ್ತಾಯ ಮಾಡಿದ್ರು. ಹಂಗಾಗಿ ನಾನು ಹಿಪ್ಪನೇರಳೆಗೆ ಮಾಡಿದ್ವಿ ಸರ್. 8 ಅಡಿಗೆ ಗಿಡಗಳನ್ನು ಹಾಕೊಂಡಿದ್ದೀನಿ ಅಂತ ಹೇಳಿದ್ರಿ, ಯಾಕೆ ಅಷ್ಟೊಂದು ಜಾಗ ಕೊಟ್ಟಿದ್ದು? ಸರ್ 8 ಅಡಿಗೆ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಈಗ ದನ ಕರುಗಳು ಇಲ್ಲ ಉಳುಮೆ ಮಾಡ್ಲಿಕ್ಕೆ. 4 ಅಡಿ 3 ಅಡಿ ಮಾಡಿದ್ರೆ ಉಳುಮೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಟ್ಯಾಕ್ಟರ್ಗಳು ಬಂದಿದೆ, ಅದೊಂದು ಉದ್ದೇಶ ಇಟ್ಕೊಂಡೆ. ಮತ್ತೆ ಮಧ್ಯದಲ್ಲಿ ಅಂತರ ಇಟ್ಕೊಂಡ್ರೆ ಬೇರೆ ಬೆಳೆ ಬೆಳಿಬಹುದು ಅನ್ನೋ ಉದ್ದೇಶವಾಗಿ ನಾನು 8 ಅಡಿ ಅಂತರ ಇಟ್ಟೆ ಸರ್. 4 ವರ್ಷಗಳ ಈ ರೇಷ್ಮೆ ಕೃಷಿ ಅನುಭವ ಏನನ್ಸುತ್ತೆ? ಸರ್ ರೇಷ್ಮೆ ತುಂಬಾ ಎಚ್ಚರಿಕೆಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆ ಬೆಳೆನೆ ಸರ್. ರೈತನಿಗೇನಂತ ಹೊರೇನಲ್ಲ, ಇದು ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಸ್ವಚ್ಛತೆ ಇರಬೇಕು, ಮತ್ತೆ ಉತ್ತಮವಾದ ಸೊಪ್ಪನ್ನು ಬೆಳಿಬೇಕು, ತೋಟಗಳಿಗೆ ಆಗಾಗ್ಗೆ ಸಗಣಿ ಗೊಬ್ಬರ ಕೊಡಬೇಕು. ಇದು ಕೊಟ್ರೆ ಒಳ್ಳೆ ಬೆಳೆ ಚೆನ್ನಾಗಿ ಬರುತ್ತೆ ಸರ್. ರೇಷ್ಮೆ ಕೃಷಿ ಇತ್ತೀಚಿನ ದಿವಸಗಳಲ್ಲಿ ಅನೇಕರ ಕೈಯನ್ನ ಹಿಡಿದಿರ್ತಕ್ಕಂಥದ್ದು, ಬಹಳ ಸುಲಭ ಅಂತ ಹೇಳಿ ಅಂತಾರೆ. ಅದ್ರ ಜೊತೆಗೆ ಒಂದಷ್ಟು ನೀವು ಹೇಳ ಹಾಗೆ ಸ್ವಚ್ಛತೆ ಕಾಪಾಡ್ಕೋಬೇಕು, ನಾವು ನಿಂತು ಮಾಡಬೇಕು, ಇದನ್ನ ಮಾಡಿದಾಗ ಅನುಕೂಲ ಅಂತ ಹೇಳಂತಾರೆ. 4 ವರ್ಷದಲ್ಲಿ ಅನುಕೂಲ ಮಾಡ್ಕೊಂಡಿದ್ದೀರಾ ಹೇಗೆ? ಹೌದು ಸರ್, 4 ವರ್ಷದಿಂದ ಅನುಕೂಲ ಆಗಿದೆ, ಏನು ಇದಿಲ್ಲ. ಹಣಕಾಸಿನಲ್ಲೂ ಕೂಡ ಆಗಿದೆ. ಅಂದ್ರೆ ಈ ಹಿಪ್ಪನೇರಳೆ ಯಾಕೆ ಇತ್ತೀಚೆಗೆ ಎಲ್ಲ ಅಂದ್ರೆ ಮೊದ್ಲು ಸರ್ ತುಂಬಾ ನಾನು ನಮ್ಮ ದೊಡ್ಡಪ್ಪನ ಮೇಲೆಲ್ಲ ಬೆಳೆಯಾರ ಆಗ ಎಲೆ ಬಿಡಿಸಾಕ್ತಾ ಇದ್ವಿ, ಸ್ವಲ್ಪ ಕಷ್ಟ ಇತ್ತಾಗ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ರಂಬೆ ಪದ್ಧತಿ ಬರಲಾಗಿ ಅನುಕೂಲ ಇದೆ, ತುಂಬಾ ಸುಲಭದಲ್ಲಿ ಕೆಲಸ ಮಾಡೋದು. ಏನೊಂದು 8 ದಿವಸ ಅಷ್ಟೇ ಸರ್ ಜಾಸ್ತಿ ಕೆಲಸ, ಇನ್ನಿದ್ದಂತೆ ಕಮ್ಮಿ ಕೆಲಸ ಇರುತ್ತೆ, ಮಾಡ್ಕೊಂತ ಹೋಗ್ಬೋದು ಸರ್. ಮೊದಲಿನಷ್ಟೇನು ಕಷ್ಟ ಇಲ್ಲ? ಇಲ್ಲ ಸರ್, ಮೊದಲಷ್ಟು ಕಷ್ಟ ಇಲ್ಲ. ಅಂದ್ರೆ ಸ್ವಚ್ಛತೆ ಮುಖ್ಯ ಸರ್, ಇದಕ್ಕೆ ಸ್ವಚ್ಛತೆವಾಗಿ ಕ್ಲೀನಾಗಿ ನಾವು ಮಾಡಿದ್ರೆ ಏನಂತ ಸಮಸ್ಯೆನೇ ಬರಲ್ಲ. ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ರೇಷ್ಮೆ ಮನೆಯನ್ನು ನಿರ್ಮಾಣವನ್ನ ಮಾಡ್ಕೊಂಡಿದ್ದೀರಾ, ಹೇಗೆ ರೇಷ್ಮೆ ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಾ, ಎಷ್ಟು ನಿಮಗೆ ಖರ್ಚಾಯಿತು, ಇದನ್ನು ವಿವರವಾಗಿ ಹೇಳಿ ಸರ್. ನಾನು ಈ ಕಲ್ಕಂಬ ತರಿಸಿದೆ, ಕಲ್ಕಂಬ ತರಿಸಿ ಕಲ್ಕಂಬ ನೆಡೆಸಿ ಅದೊಂದು 19,000 ರೂಪಾಯಿ ಆಯಿತು. ಮತ್ತು ಮೇಲ್ಭಾಗಕ್ಕೆ ಸೀಟ್ ಹಾಕ್ಕೊಂಡ್ವಿ, ಸೋಗೆ ಹಾಕಿದರೆ ಮತ್ತೆ ಎಲ್ಲ ಇದನ್ನು ಮಾಡ್ಬೇಕನ್ನ ಸೀಟ್ ಹಾಕಿದ್ವಿ. ಸೀಟ್ ಹಾಕಿ ಹಾಕಿದ್ವಿ, ತುಂಬ ಕಮ್ಮಿ ಖರ್ಚು, ಒಂದು ಎಲ್ಲ ನಾವೇ ಮಾಡ್ಕೊಂಡಿದ್ದು, ಆಳ್ಕಾಳ ಮೇಲೆ ನಾವು ಡಿಪೆಂಡ್ ಆಗಲಿಲ್ಲ. ಹಾಗಾಗಿ ಒಂದು 70,000 ರೂಪಾಯಿ ನನ್ನ ಖರ್ಚು ಬಂತು ಸರ್, 33 ಅಡಿ 21 ಅಡಿ ಆಗಲಿಕ್ಕೆ ಅಷ್ಟು ಖರ್ಚು ಬಂತು ಸರ್. ಇಷ್ಟು ವಿಸ್ತೀರ್ಣದಲ್ಲಿ ಎಷ್ಟು ಮೊಟ್ಟೆಗಳನ್ನು ಸಾಕ್ಬೋದು ಸರ್? ಇದು ಇಷ್ಟು ವಿಸ್ತೀರ್ಣದಲ್ಲಿ ನಾವು ದಟ್ಟವಾಗಿ ಮೇಯಿಸಿದ್ರೆ 100 ಮೊಟ್ಟೆ ಮೇಯಿಸ್ಬೋದು ಸರ್. ತೆಳುವಾಗಿ ತುಂಬಾ ನೀಟಾಗಿ ಮಾಡ್ತೀವಿ ಅಂದ್ರೆ 80 ಮೊಟ್ಟೆ ಮೇಯಿಸ್ಬೋದು ಅಷ್ಟೇ ಸರ್. ಅದ್ರ ಅದ್ರ ಮೇಲೆ ಮೇಯಿಸಕ್ಕೆ ಇಕ್ಕಟ್ಟಾಗತ್ತೆ, 80 ಮೊಟ್ಟೆ ಆರಾಮಾಗಿ ಮೇಯಿಸ್ಬೋದು ಸರ್. ರೇಷ್ಮೆ ಮರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಇಲಾಖೆಯಿಂದ ಸಹಾಯಧನ ಕೊಡ್ತಾರೆ, ಮತ್ತೆ ಸಾಕಷ್ಟು ಸಲಹೆ ಸಹಕಾರಗಳನ್ನು ಕೂಡ ಕೊಡ್ತಾರೆ. ಇಲಾಖೆಯಿಂದ ನಿಮಗೆ ಏನೇನು ದೊರಕ್ತು ಸರ್? ನಮಗೆ ಹಿಪ್ಪನೇರಳೆ ಕಡ್ಡಿ ನಾಟಿ ಮಾಡಿದಾಗ 3 ವರ್ಷದ್ದು ನಿರ್ವಹಣೆ ಕೊಟ್ಟರು. ಅದನ್ನ ಬಿಟ್ಟರೆ ನಾವು ರೇಷ್ಮೆ ಮನೆಗೆ ಏನು ತಗೊಂಡಿಲ್ಲ. ಇನ್ನು ಅದನ್ನ ರೇಷ್ಮೆ ಮನೆ ಗೋಡೆ ಎಲ್ಲ ಕಟ್ಟಬೇಕಾಗತ್ತೆ, ಅದಕ್ಕೇನು ಮಾಡಿಸಿಲ್ಲ ಇನ್ನೂ. ಬರೀ ಹಿಪ್ಪನೇರಳೆ ನಿರ್ವಹಣೆಗೆ ಎಲ್ಲ ಕೊಟ್ಟಿದ್ದಾರೆ. ಮತ್ತಿನ್ನ ಈ ಔಷಧಿಗಳು ಸುಣ್ಣ ಇದೆಲ್ಲ ಇಲಾಖೆಯಿಂದ ಕೊಡ್ತಾರೆ ಸರ್. ಅದನ್ನ ಮನೆ ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಬಹುತೇಕ ಕೆಲಸಗಳನ್ನ ನೀವೇ ಮಾಡಿದಿರ, ಏನೇನು ಕೆಲಸಗಳನ್ನ ಮಾಡಿದ್ರಿ, ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಯಾಕೆ ಅಂತ ಅಂದ್ರೆ ಇವತ್ತು ಏನಾದರೂ ಮನೆ ಕೆಲಸಗಳು ಇದ್ದಾವೆ ಅಂತ ಹೇಳಿದ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಬಹಳ ಸಹಜವಾಗಿ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ನೀವೇನೇನು ಮಾಡ್ಕೊಂಡ್ರಿ, ಮತ್ತೆ ಹೇಗೆ ಮಾಡ್ಕೊಂಡ್ರಿ, ಎಷ್ಟು ಸಮಯ ಹಿಡಿತು? ಒಂದು 15 ದಿವಸ ಆಯ್ತು ಸರ್ ಕೆಲಸ ಮಾಡ್ಲಿಕ್ಕೆ. ಮೊದಲು ಕಲ್ಕಂಬ ತರಿಸಿ ಮಣ್ಣೆಲ್ಲ ಒಡಿಸಿ ಕಲ್ಕಂಬ ನಿಲ್ಸಿದ್ವಿ. ಅದಾದ್ಮೇಲೆ ಸ್ವಲ್ಪ ಮರ ಕುಯಿಸ್ಕೊಂಬಂದು ತೀರೆಲ್ಲ ಹಾಕಿದ್ವಿ. ತೀರ ಹಾಕಿ ಸೀಟ್ ಎಲ್ಲ ಹಾಕಿ ಒಳಗಡೆಗೆ ನನಗೆ ಅಷ್ಟೊಳಗೆ ಸ್ವಲ್ಪ ಕಾಲಿಗೆ ಸ್ವಲ್ಪ ತೊಂದರೆ ಆಯಿತು. ಆ ಟೈಮಲ್ಲಿ ಬೆಳೆಯುವ ಟೈಮಲ್ಲಿ ನಾನು ಒಳಗಡೆ ಸ್ಟ್ಯಾಂಡನ್ನೆಲ್ಲ ಎಣ್ದ್ಬಿಟ್ಟೆ ಸರ್ ನಾನೇ. ಹಂಗಾಗಿ ನಾನು ಒಬ್ಬನೇ ಅದಕ್ಕೆ ಜೊತೆಯಾಗಲಾಗಿ ಆರಾಮಕ್ಕೆ ಆ ಕಲ್ಲು ನೆಲಕ್ಕೂ ಕಲ್ಲು ಕೂಡ ನಾವೇ ಹಾಕಿದ್ವಿ ಮಾಡ್ಕೊಂಡು ಸರ್. ಹೇಗೆ ಕಲ್ತ್ರಿ ಇದೆಲ್ಲದನ್ನು, ಎಲ್ಲ ಥರದ ಕೆಲಸನೂ ನೀವೇ ಮಾಡ್ಕೊಳ್ಳೋಂಥದ್ದನ್ನು? ಅಂದರೆ ಇದು ರೈತ ಅಂದಮೇಲೆ ಇದೆಲ್ಲ ಕೆಲಸ ಕಲ್ತಿರ್ಲೇಬೇಕು ಸರ್. ಈಗ ಒಂದು ಮಾಡಿ ಒಂದು ಬಿಟ್ಟರೆ ಬೇರೆ ಬದುಕು ಯಾರು ಮಾಡ್ಕೊಡೋಕ್ಕಾಗಲ್ಲ. ಮತ್ತೆ ಆಳು ಹೆಂಗೆ ಅಂದರೆ ಸರ್, ಈಗ ಅವನು ಬೆಳಗ್ಗೆ ಬರ್ತಾನೆ, ಅವ್ರ ಜೊತೆ ನಾವು ಇರಲೇಬೇಕಾಗತ್ತೆ ಸಂಜೆವರೆಗೂ. ಅದು ಬಿಟ್ಟು ನಾವೇ ಮಾಡ್ಕೊಂಡ ಒಂದು ದಿವಸ ಮಾಡೋದು 2 ದಿವಸ ಮಾಡೋದು ಬಿಡಿ, ನಮ್ಮ ಕೆಲಸನ ನಾವೇ ಮಾಡ್ಕೊಂತ ಹೋಗ್ಬೋದು ಸರ್. ಮೇಲ್ಗಡೆ ಶೀಟ್ ಹಾಕಿದ್ದೀರಾ, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿನೇ ಇರುತ್ತೆ, ಇದರಿಂದ ಮರಿ ಸಾಕಾಣಿಕೆಗೆ ಏನು ತೊಂದರೆ ಆಗಿಲ್ವ ಸರ್? ಅದು ಸೀಟ್ ಮೇಲ್ಗಡೆ ಹಾಕಿದ್ದೀವಿ, ಅದು ಬೇಸಿಗೆನಲ್ಲಿ ಏನು ಮಾಡಿದೆ ಸೋಗೆ ಬಿಡ್ತೀವಿ, ಸೋಗೆ ಬಿಡ್ತೀವಿ. ಮತ್ತೆ ಮನೆ ಒಳಗಡೆಗೆ ನೀರನ್ನ ಆರ್ತೀವಿ ಸರ್, ಈ ಫಾಗರ್ಗು ಅಂತೇಳಿ ಅದನ್ನ ಹಾಕ್ಕೊಂತೀವಿ. ಅದು ಹಾಕ್ಕೊಂಡಾಗ ತಂಪಾಗುತ್ತೆ ಸರ್ ಮನೆ, ಅಂತ ಈಟ್ ಆಗೋದಿಲ್ಲ. ಮೊದಲೆಲ್ಲ ರೈತರೇ ಚಾಕಿ ಮಾಡ್ತಾ ಇದ್ರು, ಚಾಕಿಯಿಂದಲೂ ಕೂಡ 4ನೇ ಜೂರದವರೆಗೂ ಅವರೇ ಸಾಕಾಣಿಕೆಯನ್ನ ಮಾಡ್ತಾ ಇದ್ರು. ಈಗೆಲ್ಲ ಚಾಕಿ ಸಾಕಾಣಿಕೆ ಕೇಂದ್ರಗಳು ಇದ್ದಾವೆ, ಒಂದಷ್ಟು ಅನುಕೂಲ ಆಗಿದೆ. ನೀವೇ ಚಾಕಿ ಮಾಡ್ತಿದ್ರು ಅಥವಾ ಚಾಕಿ ಸಾಕಾಣಿಕೆ ಕೇಂದ್ರದಿಂದ ತರ್ತೀರಾ, ಹೇಗೆ? ಇಲ್ಲ ಸರ್, ಹೈಬ್ರಿಡ್ ಮೊಟ್ಟೆ ಮಾತ್ರ ಚಾಕಿ ಸಾಕಾಣಿಕೆ ಕೇಂದ್ರದಿಂದ ತರ್ತೀವಿ. ಇನ್ನು P1 P2 ಇದೆಯಲ್ಲ, ಅದೆಲ್ಲ ನಾವು ಬಿತ್ತನೆದು ಏನಿದೆಯೋ ನಾವೇ ಚಾಕಿ ಮಾಡ್ಕೊಂಡಿದ್ವಿ ಸರ್, ನಾವೇ ಮಾಡ್ಕೊಂತ ಇದ್ವಿ. ಒಂದ್ಸಲಿ ಮಾತ್ರ ಹೈಬ್ರಿಡ್ ಮೊಟ್ಟೆ ಮಾತ್ರ ಚಾಕಿ ತರಿಸಿದ್ದೆ. ಇಲ್ಲಿವರೆಗೂ ನಾನು ಹೈಬ್ರಿಡ್ ಮೊಟ್ಟೆ ಒಂದೇ ಸಲ ಮೇಯಿಸಿರೋದು, ಇಲ್ಲಿವರೆಗೂ P1 P2 ಬೆಳೀತಾ ಇದ್ದೆ ಸರ್. ಚಾಕಿ ಸಾಕಾಣಿಕೆ ಕೇಂದ್ರದಿಂದ ತಂದ್ರೆ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ, ನೀವ್ಯಾಕೆ ನೀವೇ ಚಾಕಿ ಮಾಡ್ತಿದ್ರಿ? ಅಂದ್ರೆ ಸರ್, ಚಾಕಿ ಸಾಕಾಣಿಕೆ ಕೇಂದ್ರದಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿಂದ ತಂದಾಗ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಹುಳ ಕಷ್ಟ ಆಗುತ್ತೆ. ಅದು ಏನಿದ್ರು ಹೈಬ್ರಿಡ್ ಮೊಟ್ಟೆಗೆ ಆಗುತ್ತೆ ಸರ್. ಏನು ನಾವು ಬಿತ್ತನೆ ಕೊಡಿದೆಯಲ್ಲ, ಇದಕ್ಕೆ ನಮ್ಮ ವಾತಾವರಣದಲ್ಲೇ ಬೆಳೆಸಿದ್ರೆ ಮರಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಏನು 8 ದಿವಸ ಇಲ್ಲ 10 ದಿವಸ ಕೆಲಸ ಜಾಸ್ತಿ ಆಗುತ್ತೆ ಅಷ್ಟೇ ಸರ್. ಅದು ಬಿಟ್ಟರೆ ಇಲ್ಲೇ ಮಾಡ್ಕೊಂಡ್ರೆ ಹುಳ ನಮ್ಮಗೆ ಹೊಂದಾಣಿಕೆ ಆಗುತ್ತೆ. ನಮಗೆ ಅಂದರೆ ಬೇರೆ ಕಡೆ ತಂದರೆ ಸಮಯ ಒಂದು 8 ದಿವಸ ಉಳಿಯುತ್ತೆ ಅನ್ನೋ ಉದ್ದೇಶ ಇರುತ್ತೆ ಅಷ್ಟೇ. ನಮ್ಮೊಳಗೆ ಮಾಡ್ಕೊಂಡ್ರೆ ಅನುಕೂಲ ಸರ್. ಗೂಡು ಕಟ್ಟಕ್ಕೆಲ್ಲ ಯಾವ ತರದ ಚಂದ್ರಿಕೆ ಬಳಸ್ತಾ ಇದ್ರಿ? ಎಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ ನಮ್ದು, ಇದ್ರ ರೋಟರಿ ಚಂದ್ರಿಕೆ ಏನು ಬಳಸ್ತಾ ಇಲ್ಲ, ಪ್ಲಾಸ್ಟಿಕ್ ಚಂದ್ರಿಕೆ ಬಳಸ್ತಾ ಇದೆ ಸರ್. ಪ್ಲಾಸ್ಟಿಕ್ ಚಂದ್ರಿಕೆನೂ ಪರವಾಗಿಲ್ವಾ ಅಥವಾ ರೋಟರಿ ಬಳಸ್ಬೇಕು ಅಂತ ಅನ್ಸುತ್ತಾ ಹೇಗೆ ಸರ್? ಅದು ನೂಲ್ಗೆ ಏನೋಗುತ್ತೆ ಅದಕ್ಕೆ ರೋಟರಿ ಬಳಸ್ಬೇಕಾಗತ್ತೆ, ಅದು ಒಳ್ಳೆ ಬೆಲೆ ಸಿಗುತ್ತೆ ಅದಕ್ಕೆ ಆ ಗೂಡ್ಗೆ. ಏನು ಪ್ಲಾಸ್ಟಿಕ್ ಚಂದ್ರಿಕೆ ಬಳಸಿದಾಗ ಸ್ವಲ್ಪ ಅದು ಗಲೀಜಾಗುತ್ತೆ ಅನ್ನೋ ಉದ್ದೇಶವಾಗಿ, ಮತ್ತೆ ಒತ್ತೊತ್ತಿ ಕಟ್ಟುತ್ತೆ, ಆ ಗೂಡ್ ಅಷ್ಟು ಸೈಜ್ ಬರೋದಿಲ್ಲ ಅನ್ನೋ ಉದ್ದೇಶವಾಗಿ ಪ್ಲಾಸ್ಟಿಕ್ ಚಂದ್ರಿಕೆ ಒಳ್ಳೇದಲ್ಲ ಅಂತ ಹೇಳಿದ್ರೆ, ನಮ್ಮ ತಾಲೂಕಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಪ್ಲಾಸ್ಟಿಕ್ ಚಂದ್ರಿಕೆನ ಸರ್ ಬಳಸೋದು, ಯಾರು ರೋಟರಿ ಬಳಸ್ತಾ ಇಲ್ಲ ಕಮ್ಮಿ. ಸಾಮಾನ್ಯವಾಗಿ ಒಂದು 100 ಮೊಟ್ಟೆ ಇಟ್ಟರೆ ಎಷ್ಟು ಇಳುವರಿ ಸಿಗ್ತಾ ಇದೆ ನಿಮಗೆ ಸರ್? ಈ ಸಲ ಹೈಬ್ರಿಡ್ ಇಟ್ಟಿದ್ದೆ, ಹೈಬ್ರಿಡ್ 100 ಮೊಟ್ಟೆಗೆ 109 ಕೆಜಿ ಬಂದಿತ್ತು. ಬಿತ್ತನೆ ಕೂಡ ಎಲ್ಲ ಅದು ಒಂದು 70 ಕೆಜಿ 60 ಕೆಜಿ, ಅದು ನಮ್ಮ ಮೊಟ್ಟೆ ಕೆಲವು ಟೈಮ್ ತೆಳುವಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. 100 ಕೆಜಿ ಬಂತು ಅಂತ ಹೇಳಿದ್ರೆ ಒಂದು ಒಳ್ಳೆ ಬೆಳೆ ಅಂತ ಹೇಳಿ, ಚೆನ್ನಾಗಿ ಬೆಳೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಹಿಪ್ನೇರಳೆ ಗಿಡಗಳನ್ನು ತುಂಬಾ ಚೆನ್ನಾಗಿ ತಾಕತ್ ಮಾಡಬೇಕು. ಹೇಗೆ ಗಿಡಗಳನ್ನ ನೀವು ನೋಡ್ಕೊಳ್ತಿದ್ರೆ, ಏನ್ ಪೋಷಕಾಂಶ ಮತ್ತೆ ನೀರು ನಿರ್ವಹಣೆಯನ್ನ ಹೇಗೆ ಮಾಡ್ತಿದ್ರಿ? ಸರ್, ಈಗ ಹಿಪ್ನೇರಳೆ ಕಡೆಗೆ ಎಲ್ಲ ನಾವು ಡ್ರಿಪ್ ಮಾಡಿಬಿಟ್ಟಿದೀವಿ, ಮತ್ತೆ ಅದಕ್ಕೆ ಏನು ಪೋಷಕಾಂಶ ಏನಿದೆ ಅವೆಲ್ಲವನ್ನು ಕೂಡ ಸ್ಪ್ರೇ ಮಾಡ್ತೀವಿ, ಮತ್ತೆ ಅದ್ರ ಜೊತೆಗೆ ನಾವು ಸಗಣಿ ಗೊಬ್ಬರ ನಮ್ಮ ಎಮ್ಮೆ ಇರೋದ್ರಿಂದ ನೇರವಾಗಿ ನಾವು ಅದನ್ನೇ ಬಳಕೆ ಮಾಡ್ತೀವಿ ಸರ್. ಹಂಗಾಗಿ ರೇಷ್ಮೆ ತೋಟ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನೇನು ಬಳಸಲ್ವಾ? ರಾಸಾಯನಿಕ ಸರ್ ಬಹಳ ಕಮ್ಮಿ, ಒಂದೊಂದ್ಸಲಿ ಬರಲೇ ಇಲ್ಲ ಬೆಳೆ ಅಂದಾಗ ಮಾತ್ರ ಅದಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ ಸಾವಯವ ಗೊಬ್ಬರದಲ್ಲೇ ಬೆಳೆಯಂಥದ್ದು. ಮತ್ತೆ ಮಧ್ಯ ಭಾಗದಲ್ಲಿ ನಾವು ಹುರುಳಿ ಮತ್ತೆ ಅಪ್ಸೆಣ್ಣು ಹಾಕೋದ್ರಿಂದ ತೋಟ ಚೆನ್ನಾಗಿರುತ್ತೆ ಸರ್. ಅದನ್ನ ಹಸರಲ ಗೊಬ್ಬರ ಮಾಡ್ತೀರಾ? ಹೌದು ಸರ್, ಹಸರೆಲ್ಲ ಗೊಬ್ಬರ ಮಾಡ್ತೀವಿ, ಹಾಕ್ಬಿಟ್ಟು ಅದನ್ನ ಬಂದಾದ್ಮೇಲೆ ಕಟಾವ್ ಮಾಡ್ಬಿಟ್ಟು ರೋಟ್ ಹೊಡೆದ್ಬಿಡ್ತೀವಿ, ಹಂಗಾಗಿ ಅಲ್ಲೇ ಮಲ್ಚಿಂಗ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ದಿವಸದ ನಂತರ ಅದನ್ನ ರೋಟ್ರಿ ಅಥವಾ ಮಲ್ಚ್ ಮಾಡ್ತೀರಿ? ಸರ್, ನಾವು ಕಡ್ಡಿ ಕಟ್ ಮಾಡಿದಾಗ ಉಳುಮೆ ಮಾಡಿ ಆಗ್ಲೇ ನಾವು ಕಾಳನ್ನ ಚೆಲ್ಲಿ ಬಿಡ್ತೀವಿ. ಅದ್ ಯಾವಾಗ ಸ್ವಲ್ಪ ಹೂವು ಬಂದು ಹೂವು ಚೊಟ್ಟು ಬಂತು ಅಂದ್ರೆ ಆ ಟೈಮಲ್ಲಿ ಅದನ್ನ ಮಲ್ಚಿಂಗ್ ಮಾಡ್ಬಿಡ್ತೀವಿ ಸರ್. ಹುರುಳಿ ಆದ್ರೆ ಹುರುಳಿ ಕಾಳು ಬೆಳೆಸ್ಕೇತೀವಿ, ಸ್ವಲ್ಪ ಆದಷ್ಟು ಸೊಪ್ಪು ಉದುರುತ್ತೆ, ಅದ್ರದ್ದು ಕೂಡ ಚೆನ್ನಾಗಿರುತ್ತೆ, ಅದನ್ನ ಅಲ್ಲೇ ಮಲ್ಚಿಂಗ್ ಆಗಿರುತ್ತೆ ಸರ್. ಒಟ್ಟಾರೆ ರೇಷ್ಮೆ ಕೃಷಿ ಏನನ್ಸುತ್ತೆ, ಲಾಭ ಅಂತ ಅನ್ಸುತ್ತಾ ಹೇಗೆ? ಇಲ್ಲ, ರೇಷ್ಮೆ ಕೃಷಿ ಲಾಭನೇ ಸರ್. ಈಗ ಏನಾಗುತ್ತೆ ಅಂದ್ರೆ ರೇಷ್ಮೆ ಬೆಳಿಲಿಕ್ಕೆ 3 ವರ್ಷ ಆದಾಗ ನಾವು ಬಿಟ್ಟು ಬೇರೆದಕ್ಕೆ ಹೋಗೋದ್ರಲ್ಲಿ ಅರ್ಥವಿಲ್ಲ ಸರ್. ನಾವೇನ್ ಮಾಡ್ತಾ ಇರ್ತೀವಿ, ಈಗ ತೆಂಗಿನ ತೋಟ ಇದ್ರೆ ತೆಂಗಿನ ತೋಟ ನಾವು ತೆಗೆದು ಮಾಡ್ಲಿಕ್ಕೆ ಆಗೋದಿಲ್ಲ, ಆ ತೆಂಗಿನ ತೋಟದಲ್ಲೇ ನಾವು ಮುಂದುವರಿತಾ ಹೋಗ್ಬೇಕು. ರೇಷ್ಮೆ ಏನಿದೆಯೋ ಇದನ್ನ ನಾವು ಆಗೋವರೆಗೂ ಕೂಡ ರೇಷ್ಮೆ ತೋಟನೇ ಮುಂದುವರ್ಸೋದು ಬಹಳ ಒಳ್ಳೇದು ಸರ್. ಈ ಕೆಲವು ಎಷ್ಟೋ ಜನ ಈಗ ಬೆಲೆ ಇಲ್ಲ ಅನ್ನೋ ಉದ್ದೇಶವಾಗಿ ತೆಗೆದಾಕಿದ್ದಾರೆ, ಆದ್ರೆ ನಾವು ಯಾಕೆಂದ್ರೆ ಬೆಲೆ ಒಂದ್ಸಲಿ ಬೀಳುತ್ತೆ ಹೇಳುತ್ತೆ ಅದು ಮಾಮೂಲಿ, ಏನಿಲ್ಲ ಅದರಲ್ಲೇ ಮುಂದುವರೆಯೋದು ಒಳ್ಳೇದು ಸರ್. ಎಮ್ಮೆಗಳನ್ನು ಕೂಡ ಸಾಕೊಂಡಿದ್ದೀರಾ, ಏನೇನು ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರ? ಸರ್, ಎಮ್ಮೆ ನಮಗೆ ಖರಾಬಾಗುತ್ತೆ, ಮತ್ತೆ ಡೈರಿಗೂ ಸ್ವಲ್ಪ ಹಾಲಾಗ್ತಿವಿ, ಮತ್ತೆ ನಮಗೆ ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ ಸರ್, ಎಮ್ಮೆ ಸಗಣಿ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಬಳಕೆ ಮಾಡ್ತೀವಿ ಸರ್. ಇವತ್ತಿನ ದಿವಸದಲ್ಲಿ ಎಮ್ಮೆ ಆಗ್ಲಿ ದನ ಆಗ್ಲಿ ಅದನ್ನೆಲ್ಲದನ್ನು ಕೂಡ ಸಾಕಂತದ್ದು ಬಹಳ ಕಷ್ಟ ಅನ್ನುವಂತ ಒಂದು ಅಭಿಪ್ರಾಯ ನಮ್ಮ ರೈತರಲ್ಲಿ ಬಂದಿದೆ, ನಿಮ್ಗೆ ಕಠಿಣ ಅಂತ ಅನ್ಸುತ್ತೋ ಹೇಗೆ? ಏನಿಲ್ಲ ಸರ್, ಎಮ್ಮೆ ಸಾಕ್ಲಿಕ್ಕೆ ಅಂದ್ರೆ ಇತ್ತೀಚೆಗೆ ಕಠಿಣ ಅಂತ ಏನ ಇಲ್ಲ ಸರ್. ಸಮಸ್ಯೆ ಏನಿದೆ ಅಂತಂದ್ರೆ ಈಗೆಲ್ಲ ಟ್ಯಾಕ್ಟರ್ಗಳು ಬರಲಾಗಿ ಉದಿ ಬದುಗಳು ಕಮ್ಮಿ ಆಗಿದೆ, ಅದೊಂದು ಉದ್ದೇಶ, ದನಗಳಿಗೆ ಮೇವು ಇಲ್ಲ ಅನ್ನೋದೊಂದು ಒಂದ್ ಕಡೆ ಕೊರಗಿದೆ, ಆದ್ರೂ ನಮ್ಗೇನಂತ ಸಮಸ್ಯೆ ಇಲ್ಲ ಸರ್. 2 ಎಮ್ಮೆ ಇದಾವೆ, ಒಂದ್ ಕುರಿಮರಿ ಇದೆ, ಸಾಕ್ತಾ ಇದೀನ. ನೀವು ಎಮ್ಮೆಗಳಿಗೆ ಮೇವು ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ? ಸರ್, ಎಮ್ಮೆ ನಾವು ತೋಟದಲ್ಲಿ ಸ್ವಲ್ಪ ನೇಪೇರ್ ಕಡ್ಡಿ ಹಾಕೊಂಡಿದೀವಿ, ಮತ್ತೆ ರೇಷ್ಮೆ ಸಾಕ್ದಾಗ ಸ್ವಲ್ಪ ಸೊಪ್ಪು ಉಳಿಯುತ್ತೆ, ಅದನ್ನು ಕೂಡ ಎಮ್ಮೆ ಕೊಡ್ತೀವಿ. ಮತ್ತೆ ಇನ್ನ ಬೇರೆ ಹೊಲಗಳನ್ನ ಗುತ್ತಿಗೆ ಮಾಡ್ಕೊಂಡಿವಿ ಸರ್, 1 ಎಕರೆ, ಅದಕ್ಕೆ ರಾಗಿ ಎಲ್ಲ ಹಾಕಿರ್ತೀವಿ, ಅದು ಅಲ್ಲೂ ಹುಲ್ ಸಿಗುತ್ತೆ, ಇಲ್ಲ ಸಾಲ್ಟೇಜ್ ಆದ್ರೆ ಹುಲ್ಲನ್ನ ತಗಂತೀವಿ. ಹಾಲನ್ನ ಡೈರಿಗೆ ಹಾಕ್ತಿರೋ ಅಥವಾ ಹೊರಗಡೆ ಮಾರಾಟ ಮಾಡ್ತಿರೋ ಹೇಗೆ? ಇಲ್ಲ ಸರ್, ಡೈರಿಗೆ ಹಾಕ್ತಿವಿ, ಮತ್ತೆ ಒಂದು ಟೈಮ್ ಇಂದ ಮಡಿಕೊಂಡು ಬೆಣ್ಣೆ, ಮನೆಗೆ ಬೆಣ್ಣೆ ಮೊಸರು ಬೇಕಲ್ಲ, ಹಂಗಾಗಿ ಒಂದ್ ಟೈಮ್ ಇಂದ ಮನೆ ಬಳಕೆ ಮಾಡ್ತೀವಿ. ಮನೆ ಬಳಕೆಗೆ ಮಾಡ್ಕೊಳ್ತೀರ? ಜೇನು ಸಾಕಾಣಿಕೆಯನ್ನು ಕೂಡ ನೀವು ಮಾಡ್ತೀರಾ, ಸುಮಾರು 1-7 ಪೆಟ್ಟಿಗೆಗಳು ಜೇನು ಕುಟುಂಬಗಳು ನಿಮ್ ಜೊತೆಗೆ ಇದಾವೆ, ಯಾವಾಗ್ಲಿಂದ ಪ್ರಾರಂಭ ಆಯ್ತು, ಹೇಗೆ ಪ್ರಾರಂಭ ಆಯ್ತದ? ಸರ್, ಜೇನು ಸಾಕಾಣಿಕೆ ನಾನು 2009 ಪ್ರಾರಂಭ ಮಾಡಿದೆ, ಮೊದಲು ಒಂದು 25 ಪೆಟ್ಟಿಗೆವರೆಗೂ ಇಟ್ಟಿದ್ದೆ, ಕೊನೆ ಕೊನೆಗೆ ಒಂದ್ ಯಾರೋ ಸ್ವಲ್ಪ ಪೆಟ್ಟಿಗೆಗಳು ತಗೊಂಡ್ರು, ಕೊಟ್ಟು, ಮತ್ತೆ ಈಗ ನಮ್ಮ ಈಗ ಅದನ್ನ ಇಳಿಲಿಕ್ಕೆ ಎಲ್ಲೂ ಹೋಗ್ತಾ ಇಲ್ಲ, ಈಗ ಇರೋದನ್ನೇ ನಾವು ನಿರ್ವಹಣೆ ಮಾಡ್ತಾ ಇರಿ, ಈಗ 8 ಪೆಟ್ಟಿಗೆ ಇದೆ. ಜೇನುತುಪ್ಪ ನಮ್ಮ ಮನೆ ಬಳಕೆ ಆಗುತ್ತೆ, ಮತ್ತೀಗ ನಮ್ಮ ಗ್ರಾಮದಲ್ಲಿ ಯಾರಿಗಾರು ಬೇಕಂತ ಕೇಳ್ತಾರೆ, ನಾವು ಅದೆಲ್ಲ ಮಾರಾಟ ಮಾಡೋದಿಲ್ಲ ಸರ್, ಯಾಕೆಂದ್ರೆ ಮಾರಾಟಕ್ಕೆ ಬೆಲೆ, ಅದಕ್ಕೆ ಬೆಲೆ ಕಟ್ಟಕ್ ಆಗಲಿಲ್ಲ ಜೇನುತುಪ್ಪಕ್ಕೆ, ಹಂಗಾಗಿ ಅದು ಮಾರಾಟ ಮಾಡಕ್ ಹೋಗಲ್ಲ. ಈಗ ಮಾರಾಟಕ್ಕೆ ಹೋದಾಗ ಜೇನನ್ನ ನಾವು ವೆಚ್ಚ ಮಾಡ್ಬೇಕಾಗತ್ತೆ, ಈಗ ದುಡ್ಡಿನಿಂದ ಹೋಗ್ಬೇಕಾಗತ್ತೆ ಅನ್ನೋ ಉದ್ದೇಶವಾಗಿ ನಾವು ಜೇನುತುಪ್ಪ ಮಾರ್ಲಿಕ್ಕೆ ಹೋಗ್ತಾ ಇಲ್ಲ ಸರ್. ಪೆಟ್ಟಿಗೆಗಳನ್ನೆಲ್ಲ ಎಲ್ಲಿ ತಂದ್ರಿ? ಸರ್, ಹಾಸನದಲ್ಲಿ ತಂದಿದ್ವಿ. ಏನ್ ಅನುಕೂಲ ಜೇನು ಸಾಕೋದ್ರಿಂದ? ಸರ್, ಜೇನು ಸಾಕೋದ್ರಿಂದ ನಮ್ಗೊಬ್ರಿಗೆ ಅನುಕೂಲ ಆಗೋದಿಲ್ಲ ಸರ್, ಎಲ್ಲರಿಗೂ ಅನುಕೂಲ ಆಗುತ್ತೆ, ನಮಗೆ ತುಪ್ಪ ಸಿಗುತ್ತೆ. ಈಗ ಪರಾಗಸ್ಪರ್ಶ ಮಾಡಲಿಕ್ಕೆ ಜೇನಿಂದಲೇ ಸಾಧ್ಯ, ನಮ್ಮಿಂದ ಮಾಡ್ಲಿಕ್ಕೆ ಆಗಲ್ಲ, ಹಂಗಾಗಿ ಜೇನು ಸಾಕಾಣಿಕೆ ಮಾಡಿದ್ರೆ ಒಳ್ಳೆಯದು. ಈಗ ನಾವು ಜೇನು ಸಾಕಾಣಿಕೆ ಮಾಡದೇ ಇದ್ರು ಅದು ಅದ್ರ ಪಾಡ್ಗೆ ಅದು ಎಲ್ಲೋ ಒಂದ್ ಕಡೆ ಇರುತ್ತೆ ಸರ್, ಆದ್ರೆ ಏನಾಗಿದೆ ಅಂದ್ರೆ ಈಗ ಎಲ್ಲ ಔಷಧಿ ಹೊಡೆದು ಕಮ್ಮಿ ಆಗ್ತಾ ಇದಾವೆ, ಹಂಗಾಗಿ ನಾವು ಎಲ್ಲೋ ಒಂದ್ ಕಡೆ ಅದಕ್ಕೆ ಸ್ಥಾನ ಕೊಟ್ರೆ ನಮ್ಮೊಳಗುಳ್ ಕಂಡು ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ, ಅದು ಬದುಕುತ್ತೆ. ಆ ಉದ್ದೇಶವಾಗಿ ನಾವು ಇಟ್ಕೊಂಡು ನಾವು ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ಜೇನೆಲ್ಲ ಬಿಚ್ತೀರಾ? ಹಾ, ಬಿತ್ತೀವಿ ಸರ್, ಜೇನೆಲ್ಲ ಬಿತ್ತೀವಿ, ಕೆಲವರಿಗೆ ತರಬೇತಿನೂ ಕೂಡ ಕೊಡ್ತೀವಿ, ಮತ್ತೆ ಸ್ಕೂಲ್ ಮಕ್ಳಿಗೆ ಕೊಡ್ತಾ ಇದ್ವಿ, ಈಗ ಒಂದು 3 ವರ್ಷದಿಂದ ಅದನ್ನ ನಿಲ್ಸಿದೀವಿ. ಜೇನ್ ಮಾರಾಟ ಮಾಡೋದಿಲ್ಲ ಅಂತ ಅಂದ್ರೆ ನಾವೇ ಸ್ವಂತ ಬಳಸ್ತೀವಿ ಅಂತ ಹೇಳಿ, ಹೇಗ್ ಬಳಸ್ತೀರಾ ಜೇನನ್ನ? ಸರ್, ಜೇನುತುಪ್ಪ ನಮ್ದಂದ್ರೆ ಬಳಕೆ ಅಂದ್ರೆ ರೊಟ್ಟಿಗೆ ಬಳಸ್ತೀವಿ, ಮತ್ತೆ ಹಾಗೂ ಕೂಡ ಬಳಸ್ತೀವಿ, ಮತ್ತೆ ಇನ್ನ ಎಳ್ನೀರ್ಗೆ ಹಾಕಿ ಕುಡಿತೀವಿ, ಈ ತರ ಎಲ್ಲ ಬಳಕೆ ಮಾಡ್ತೀವಿ ಸರ್. ಜೇನನ್ನ ನೀವೇ ಬಳಸ್ತೀರಾ, ತುಂಬಾ ಒಂದು ಒಳ್ಳೆ ಪೌಷ್ಟಿಕವಾದಂತಹ ಒಂದು ಆಹಾರ ಅದು, ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇರುತ್ತೆ, ಹಾಗಾಗಿ ನೀವೇ ಅದನ್ನ ಬಳಕೆಯನ್ನ ಮಾಡ್ಕೊಳ್ತಿದ್ದೀರಾ. ಕೆಲವು ಸಂದರ್ಭದಲ್ಲಿ ಜೇನು ಬಿಟ್ಟೋಗ ಅಂತದ್ದು ಅಥವಾ ಇನ್ಯಾವುದು ರೋಗಕ್ಕೆ ತುತ್ತಾಗ ಅಂತದ್ದು ಈ ತರದ್ದೆಲ್ಲ ಸಮಸ್ಯೆಗಳು ಬರುತ್ತೆ. ಈ ಕಾರಣದಿಂದಲೇ ಅನೇಕರು ಅದನ್ನ ಸಾಕ್ಲಿಕ್ಕೆ ಇಷ್ಟಪಡೋದಿಲ್ಲ. ಇಂತಹ ಸಂದರ್ಭಗಳು ಬಂದಾಗ ಹೇಗೆ ನಿರ್ವಹಣೆ ಮಾಡಬೇಕು? ಸರ್, ಈಗ ನಮ್ಗೆ ಏನಾಗಿದೆ ಅಂದ್ರೆ ಇಲ್ಲಿವರೆಗೂ ನಮ್ದು ಜೇನು ಪೆಟ್ಟಿಗೆ ಯಾವುದೂ ಕೂಡ ಹೋಗಿಲ್ಲ. ಯಾಕೆಂದ್ರೆ ಅದು ನಾವು ವರ್ಷದಲ್ಲಿ ಎರಡೇ ಸಮಯದಲ್ಲಿ ಮಾತ್ರ ಬಿಚ್ಚೆ ಸರ್, ಮತ್ತೆ ಮತ್ತೆ ಬಿಚ್ಚೋದಿಲ್ಲ. ಮತ್ತೆ ಇನ್ನು ಅಡಿಮಣೆ ಏನಿದೆ ಅದರಲ್ಲಿ ಮೇಣ ತಿನ್ನ ಹುಳ ಸೇರ್ಕೊಳತ್ತೆ, ಅದನ್ನ ವರ್ಷದಲ್ಲಿ ನಾವು ಮಳೆ ಯಾವಾಗ ಹಿಡಿಯುತ್ತೋ ಅವಾಗೆಲ್ಲ ನೋಡ್ತಾ ಇರ್ತೀವಿ ಅದನ್ನ. ಹಂಗಾಗಿ ಅದನ್ನ ಕ್ಲೀನ್ ಮಾಡೋದ್ರಿಂದ ಜೇನು ಕುಟುಂಬ ಹೋಗಿಲ್ಲ ಸರ್. ಇದೆ ಏನೋ ತೊಂದರೆ ಆಗಿಲ್ಲ, ನೀವು ತಂದು ಇಟ್ಟಂತದ್ದು ಎಲ್ಲದು ಕೂಡ ಇದೆ. ಹೌದು ಸರ್, ಒಂದು ಒಂದ್ ಪೇಟಿಕೆನೂ ಕೂಡ ಹೋಗಿಲ್ಲ. ಯಾವ್ದೋ ಒಂದ್ ಸಂದರ್ಭದಲ್ಲಿ ಕೆಲವು ಹೋಗಿದ್ದಾವೆ, ಮತ್ತೆ ನಾವು ತುಂಬಿರ್ತೀವಿ. ಈಗ ಚೆನ್ನಾಗಿ ಹೊಂದಾಣಿಕೆ ಆಗಿದೆ ಸರ್. ನೀವು ಗ್ರಾಮೀಣ ಭಾಗದಲ್ಲಿ ಇದ್ರೂ ಕೂಡ ಇಲ್ಲಿ ಮಳೆ ನೀರನ್ ಕೊಯ್ಲನ್ನ ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಾ, ಯಾವಾಗ್ಲಿಂದ ಇದನ್ನ ಮಾಡ್ಕೊಂಡ್ರಿ, ಯಾಕೆ ಮಾಡ್ಬೇಕು ಅಂತ ಹೇಳಿ ಅನ್ನಿಸ್ತು ನಿಮಗೆ? ಎಲ್ಲಾ ಕಡೆ ಈಗ ಫಿಲ್ಟರ್ಗಳು ಜಾಸ್ತಿ ಆಗ್ತಾ ಇದೆ, ಇದೊಂದು ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡೆ. ಮತ್ತೆ ಈ ಬೈಪ್ ಸಂಸ್ಥೆಯಲ್ಲಿ ನಾನು ಈಗ ಒಂದು 2010-5 ಓದ್ತಾ ಇದ್ದೆ, ಅಲ್ಲೆಲ್ಲ ಅವಾಗಲೆಲ್ಲ ಬಳಸ್ತಾ ಇದ್ದೆ ಸರ್, ಅದು ಕೂಡ ನನಗೆ ಮನವರಿಕೆ ಆಯಿತು. ಹಂಗಾಗ ಅವಾಗ್ಲಿಂದಲೂ ನಾನು ಮಳೆ ನೀರನ್ನ ಕೊಯ್ಲನ್ನ ನಾನೇ ಪ್ರಾರಂಭ ಮಾಡಿದೆ ಸರ್. ಹೇಗೆ ಅಳವಡಿಕೆ ಮಾಡ್ಕೊಂಡಿದ್ರಿ, ಅದ್ರ ಬಗ್ಗೆ ಒಂದು ಚಿತ್ರಣ ನೀಡಿ ಸರ್. ಮೊದಲು ನಾವು ಚಿಕ್ಕದ ಡ್ರಮ್ ಅಲ್ಲಿ ಪ್ರಾರಂಭ ಮಾಡಿದ್ವಿ, ಒಂದು 200 ಲೀಟರ್ ಡ್ರಮ್ ಇಂದ ಪ್ರಾರಂಭ ಮಾಡಿದ್ವಿ. ಕೊನೆಗೆ ಅನುಕೂಲ ಆದಂಗೆ ಡ್ರಮ್ಗಳನ್ನ ಸಿಂಟೆಕ್ಸ್ ಡ್ರಮ್ ಇಟ್ಕೊಂಡಿದ್ವಿ ಸರ್. ಯಾಕೆಂದ್ರೆ ಭೂಮಿ ಒಳಗಡೆ ತೊಟ್ಟಿ ಕಟ್ಟಬೇಕು, ತೊಟ್ಟಿ ಕಟ್ಟಲಿಕ್ಕೆ ನಮಗೆ ಇನ್ನು ವ್ಯವಸ್ಥೆ ಸರಿ ಇಲ್ಲ. ಹಾಗಾಗಲಾಗಿ ಈಗ ತೊಟ್ಟಿ ಕಟ್ಟಿದ್ರೆ ಮರದ ಬೇರು ಒಂದು ಕಡೆ ಡ್ಯಾಮೇಜ್ ಆಗೋಂಥ ಸಾಧ್ಯತೆ ಇರುತ್ತೆ. ಹಂಗಾಗಿ ಸಿಂಟೆಕ್ಸ್ ಡ್ರಮ್ಗಳನ್ನ ಸರ್ ನಾವು ಒಂದು 4,000 ಲೀಟರ್ ಇಟ್ಕೊಂಡಿದ್ವಿ. ಅದನ್ನ ಜೋಡಣೆ ಮಾಡ್ಕೊಂಡಿದ್ವಿ. ಮೇಲ್ಭಾಗದ ನೆರಳಲ್ಲಿ ಇಟ್ಟಿರ್ತೀವಿ ಸರ್, ಬಿಸಿಲಲ್ಲಿ ಇಡೋದಿಲ್ಲ ಅದನ್ನ. ವರ್ಷಕ್ಕೆ ಒಂದೇ ಸಲ ತೊಳೆಯೋದು, ಅದನ್ನ ಪೂರಾ ತೊಳೆದ್ಬಿಟ್ಟು ಅದನ್ನ ಪ್ಯಾಕ್ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ನೀರು ಹೋಗೋ ಜಾಗ ಮಾತ್ರ ಬಿಟ್ಟರೆ ಇನ್ನು ಎಲ್ಲೂ ಜಾಗ ಇರೋದಿಲ್ಲ ಸರ್, ಗಾಳಿ ಬೆಳಕು ಹೋಗೋದಿಲ್ಲ. ಆ ಥರ ಕ್ಲೋಸ್ ಮಾಡಿರ್ತೀವಿ. ಚಾವಣಿಲಿ ಬಂದಂಥ ನೀರನ್ನು ಒಂದು ಕಡೆ ಒಂದು ಪೈಪ್ ಮುಖಾಂತರ ಹೋಗಿ ಅಲ್ಲಿ ಫಿಲ್ಟರ್ ಜೋಡಿಸಿದ್ವಿ ಸರ್. ಏರುಮುಖ ಪದ್ಧತಿ ಅಂತ ಒಂದು ಮಾಡ್ಕೊಂಡಿದ್ವಿ. ಆ ಪದ್ಧತಿನಲ್ಲಿ ಮಾಡಿದಾಗ ಅದು ಸೋಸ್ಕೊಂಡು ನೀರು ಒಳಗಡೆ ಹೋಗಿ ಡ್ರಮ್ ಒಳಗಡೆ ಶೇಖರಣೆ ಆಗ್ತದೆ ಸರ್. ಫಿಲ್ಟರ್ನು ಕೂಡ ನೀವೇ ಮಾಡ್ಕೊಂಡಿದ್ದೀರಾ, ಹೇಗೆ ಮಾಡ್ಕೊಂಡಿದ್ದೀರಾ, ಫಿಲ್ಟರ್ನ ಅವಶ್ಯಕತೆ ಏನು ಈ ಮಳೆ ನೀರು ಕೊಯ್ಲು ಮಾಡ್ತಕ್ಕಂಥ ಸಂದರ್ಭದಲ್ಲಿ? ಸರ್, ಫಿಲ್ಟರ್ ಅವಶ್ಯಕತೆ ಅಂದರೆ ಈಗ ಚಾವಣಿ ಮೇಲೆ ಬಿದ್ದಂಥ ಗಲೀಜು ಈ ಎಲ್ಲ ಇರುತ್ತಲ್ಲ, ಅದು ಒಳಗಡೆ ಹೋಗಿ ಸೇರ್ಕೊಳತ್ತೆ. ಮತ್ತು ಅದು ಸ್ವಲ್ಪ ಬೇಜಾರು ಅನಿಸುತ್ತೆ ಗಲೀಜಿದ್ದಾಗ. ಅದಕ್ಕೆ ನಾವು ಏನು ಮಾಡಿದ್ವಿ, ಸೊಳ್ಳೆ ಪರದ ಈ PVC ಪೈಪ್ ಒಳಗಡೆ ರೌಂಡಿಗೆ ಸುತ್ತಿ ಕ್ಲೋಸ್ ಮಾಡಿದ್ವಿ ಅದರೊಳಗೆ. ಅದೇನಾಗಿ ಮೇಲಿಂದ ಬಿಟ್ಟಾಗ ಬೇಗ ಕಟ್ಕೊಂಬಿಡುತ್ತೆ ಸರ್ ಫಿಲ್ಟ್ರು. ಅಡಿ ಭಾಗದಿಂದ ಮೇಕೆ ನೀರು ಹೋದಾಗ ಏರುಮುಖ ಪದ್ಧತಿ ಉಲ್ಟಾ ಆಗುತ್ತೆ ಫಿಲ್ಟರ್, ಅದು ಆಗದು ಕ್ಲೋಸ್ ಆಗಲ್ಲ ಸರ್. ತುಂಬ ಸರಾಗವಾಗಿ ಹೋಗಿ ಅದರೊಳಗಡೆಗೆ ಫಿಲ್ಟರ್ ಆಗಿ ಒಳಗಡೆ ಹೋಗಿ ನೀರು ಸೇರ್ಕೊಳತ್ತೆ ಸರ್. ಈಗ ಒಟ್ಟು 1,000 ಲೀಟರ್ ನೀರನ್ನು ನೀವು ಸಂಗ್ರಹ ಮಾಡ್ತಾ ಇದ್ದೀರಿ ಸರ್? ನಂದು ಒಟ್ಟು ನನಗೀಗ ಕುಡಿಲಿಕ್ಕೆ ಮತ್ತೆ ಅಡಿಗೆಗೆ 4,000 ಲೀಟರ್ನ ಸಂಗ್ರಹಣೆ ಮಾಡ್ತೀವಿ ಸರ್. ಇನ್ನೊಂದು 1,000 ಎಕ್ಸಸ್ ಆಗಿ ಇಟ್ಕೊಂಡಿರ್ತೀವಿ, ಅದು ಮಳೆಗಾಲದಲ್ಲಿ ಬಳಕೆಗೆ, ಪಾತ್ರೆ ತೊಳಿಲಿಕ್ಕೆ, ಸ್ನಾನಕ್ಕೆ, ಇದಕ್ಕೆಲ್ಲದಕ್ಕೂ ಅದನ್ನು ಬಳಕೆ ಮಾಡ್ತೀವಿ. ಕುಡಿಲಿಕ್ಕೆ ನಾವು ಸಪ್ರೇಟ್ ಆಗಿ 4,000 ಲೀಟರ್ನ ಸಂಗ್ರಹಣೆ ಮಾಡಿ ಇಟ್ಟಿರ್ತೀವಿ ಸರ್. ಎಷ್ಟು ವರ್ಷದಿಂದ ಈ ಮಳೆ ನೀರು ಕೊಯ್ಲು ಅಳವಡಿಸ್ಕೊಂಡಿದ್ದೀರಿ ಸರ್? ನಾನು ಹೆಚ್ಚು ಕಮ್ಮಿ ಒಂದು 10 ವರ್ಷದ ಮೇಲಾಗಿದೆ ಸರ್. ಅದು ಏನು ಅನುಕೂಲ ಅದರಿಂದ, ಈಗ ಮಳೆ ನೀರನ್ನು ಸಂಗ್ರಹ ಮಾಡಿ ಕುಡಿಯೋದ್ರಿಂದ ಅಥವಾ ಬಳಕೆ ಮಾಡೋದ್ರಿಂದ ಸರ್? ಅದು ಮಳೆ ನೀರು ಬಳಕೆ ಮಾಡೋದ್ರಿಂದ ವಿಜ್ಞಾನದ ಪ್ರಕಾರ ನಾವು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ನಾವು ರೈತರಾಗಿ ಅದು ವಿಮರ್ಶೆ ಮಾಡೋಕ್ಕಾಗಲ್ಲ. ಅಂದರೆ ಈಗೆಲ್ಲ ನೀರು ಫ್ಲೋರೈಡ್ ಇದೆ, ಮತ್ತು ನೀರಿನಲ್ಲಿ ಏನೇನೋ ಸಮಸ್ಯೆ ಇದೆ ಅನ್ನೋ ಉದ್ದೇಶವಾಗಿ ಬೋರ್ವೆಲ್ ನೀರು ಬೇಡಿ ಅಂತ ಎಲ್ಲ ಕಡೆಯೂ ಫಿಲ್ಟರ್ ಆಗಿದೆ. ಅದಕ್ಕೆ ಖರ್ಚು ವೆಚ್ಚ ನೋಡ್ಕೊಂಡ್ರೆ ಜಾಸ್ತಿ ದುಬಾರಿ ಅನಿಸುತ್ತೆ. ಅದ್ರ ಬದಲಿಗೆ ಮಳೆ ನೀರು ಸಂಗ್ರಹಣೆ ಮಾಡ್ಕೊಂಡ್ರೆ ಒಂದ್ಸಲಿ ನಾವು ಬಂಡವಾಳ ಅಷ್ಟೇ ಸರ್, ಕರೆಂಟ್ ಬೇಕಿಲ್ಲ, ತಾನಾಗೆ ಅದು ಹರಿದು ಹೋಗಿ ಅದರೊಳಗಡೆ ಸೇರ್ಕೊಳತ್ತೆ. ನಮಗೆ ತುಂಬ ಸುಲಭ ಸರ್ ಅದು. ಈಗ ಮಳೆ ನೀರು ಕೊಯ್ಲು ಮಾಡಲಿಲ್ಲ ಅಂತ ಅಂದಿದ್ರೆ ನಿಮಗೆ ನೀರಿನ ಮೂಲ ಯಾವುದು ಇಲ್ಲಿ? ಸರ್, ಮಳೆ ನೀರು ಕೊಯ್ಲು ಇಲ್ಲ ಅಂದಿದ್ರೆ ನಮಗೆ ಕುಡಿಯೋ ನೀರಿಗೆ ಫಿಲ್ಟರ್ ಇರ್ಬೋದು, ಇಲ್ಲ ಬೋರ್ವೆಲ್ ನೀರು ಇರ್ಬೋದು, ಇದು ಬಳಕೆ ಮಾಡಬಹುದಾಯ್ತು ಸರ್. ನಿಮ್ಗೆ ಯಾವುದೇ ತರಹದ ನದಿ ನೀರು ಬರೋದಿಲ್ಲ ಇಲ್ಲಿಗೆ? ಇಲ್ಲ ಸರ್, ಹೇಮಾವತಿ ಇಲ್ಲಿ ಪಕ್ಕದಲ್ಲಿ ಹೋಗಿದೆ, ಹೇಮಾವತಿ ಹೋಗಿದೆ, ಅದು ತುಂಬಾ ಆಳದಲ್ಲಿದೆ, ಮೋಟರ್ ಇಟ್ಕೊಂಡು ಒಡ್ಕೋಬೇಕಾಗುತ್ತೆ. ಅದೇನು ಎಲ್ರಿಗೂ ಏನ್ ಸಿಗೋದಿಲ್ಲ ಅನ್ಸುತ್ತೆ ಕುಡಿಲಿಕ್ಕೆ ಮನೆ ಬಳಕೆಗೆ? ಇಲ್ಲ ಸರ್, ಕುಡಿಲಿಕ್ಕೆ ಇಲ್ಲಿ ಯಾರು ಬಳಸ್ತಾ ಇಲ್ಲ, ಅದನ್ನ ಎಲ್ಲ ಬೋರ್ವೆಲ್ ಡಿಪೆಂಡ್ ಆಗಿದ್ದಾರೆ, ಮತ್ತೆ ಫಿಲ್ಟರ್ ನೀರು ತರ್ತಾರೆ. ಮನೆಗೆ ವಿದ್ಯುತ್ಗೋಸ್ಕರ ನೀವು ಸೋಲಾರ್ ಅನ್ನ ಬಳಕೆಯನ್ನ ಮಾಡ್ತಾ ಇದ್ದೀರಾ, ಯಾವಾಗ ಇದನ್ನ ಮಾಡ್ಕೊಂಡ್ರಿ, ಯಾಕೆ ಮಾಡಿಕೊಳ್ಬೇಕು ಅಂತ ಹೇಳಿ ಅನ್ನಿಸ್ತು? ಸರ್, ನಾನು ಮೊದಲು ಹಿಂಗೆ ಸಂಜೆ ಟೈಮಲ್ಲಿ ಕೆಲಸ ಮಾಡ್ಬೇಕಾದ್ರೆ ವಿದ್ಯುತ್ ಬಹಳ ಅಭಾವ ಇತ್ತಾಗ, ಹೋಗ್ತಾ ಇತ್ತು, ಕೆಲಸ ಮಾಡ್ತಾ ಇದ್ದೆ, ಓದ್ಲಿಕ್ಕೆ ಆಗ್ತಿರಲಿಲ್ಲ ಮಕ್ಕಳಿಗೆ, ಮತ್ತು ನಮಗೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲ ಸೀಮೆ ಎಣ್ಣೆಲ್ಲ ಹೊಗೆ ಅದು ಇದು ಅನ್ಕೊಂಡು, ಆಗ ಯಾಕೆ ಸೋಲಾರ್ ಬಳಕೆ ಮಾಡಬಾರ್ದು ಅನ್ನೋ ಉದ್ದೇಶ ಚಿಕ್ಕ ಪ್ರಮಾಣದಲ್ಲಿ ಮೊದಲು ಮಾಡ್ಕೊಂಡ್ವಿ ಸರ್. ಕೊನೆ ಕೊನೆಗೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮನೆ ಬಳಕೆಗೆಲ್ಲ ಸೌರಶಕ್ತಿನೇ ಬಳಸ್ತಾ ಇದೆ ಸರ್. ಈಗ ಮಳೆ ನೀರು ಕೊಯ್ಲಾಗ್ಲಿ ಅಥವಾ ಈ ಸೌರಶಕ್ತಿ ಆಗ್ಲಿ ಇದಕ್ಕೆ ಮೇಂಟೆನೆನ್ಸ್ ಅಂತ ಹೇಳಿ ಏನಾದ್ರು ಬರುತ್ತಾ ಹೇಗೆ? ಇಲ್ಲ ಸರ್, ಅದು ಮೇಂಟೆನೆನ್ಸ್ ಅಂದ್ರೆ ಈಗ ನಾವೇ ಎಲ್ಲದನ್ನ ಕೆಲಸ ಮಾಡ್ತೀವಿ. ಮೇಂಟೆನೆನ್ಸ್ ಅಂದ್ರೆ ಏನು, ಈಗ ಬ್ಯಾಟ್ರಿಗೆ ಡಿಸ್ಟಿಲ್ ವಾಟರ್ ಹಾಕ್ಬೇಕಾಗತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಖರ್ಚು ಬರೋದಿಲ್ಲ. ಮಳೆ ನೀರು ಕೊಯ್ಲಿಗೆ ಸರ್ ವರ್ಷದಲ್ಲಿ ಒಂದು 4-5 kg ಇದ್ಲು ಒಂದು ಖರ್ಚು ಬರುತ್ತೆ. ಇದ್ಲನ್ನ ಚೇಂಜ್ ಮಾಡ್ಬೇಕಾತ ಅಂದ್ ಬಿಟ್ರೆ ಇನ್ನೇನು ಬರೋದಿಲ್ಲ ಸರ್. ಪ್ರತಿ ವರ್ಷ ಇದ್ಲು ಬದಲಾವಣೆ ಮಾಡ್ಬೇಕಾ? ಹೌದು ಸರ್, ಪ್ರತಿ ವರ್ಷನು ಇದನ್ನ ಬದಲಾವಣೆ ಮಾಡ್ತೀವಿ. ನಾವು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಸರ್? ನೀರು ವಾಸನೆ ಬಂದ್ಬಿಡತ್ತೆ. ಏನು ನೀರು ವಾಸನೆ ತೆಗಿಲಿಕ್ಕೋಸ್ಕರ ಇದನ್ನ ನಾವು ಬಳಸೋದು ಸರ್. ಸೋಲಾರ್ ವಿದ್ಯುತ್ ಅನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತೀರಿ ಸರ್? ಈಗ ಸೋಲಾರ್ ಬಳಕೆ ಮಾಡೋದ್ರಿಂದ ನಮ್ಗೆ ರೇಡಿಯೋ ಉಪಯೋಗ ಇದೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ರೇಡಿಯೋ ಸರ್. ರೇಡಿಯೋನು ಪ್ರತಿ ದಿವಸ ನಾವು ಮನೇಲಿ ಟಿವಿ ಏನು ಇಟ್ಕೊಂಡಿಲ್ಲ, ರೇಡಿಯೋನ ಬಳಕೆನೇ ಜಾಸ್ತಿ. ರೇಡಿಯೋ ಕೇಳಕ್ಕೆ ಮತ್ತೆ ಬೆಳಕಿಗೆ ಇನ್ನು ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಇದೆಲ್ಲದಕ್ಕೂ ಬಳಕೆ ಆಗುತ್ತೆ ಸರ್. ವಿದ್ಯುತ್ ಸಂಪರ್ಕ ಇದೆಯೋ ಇಲ್ಲೋ ನಿಮಗೆ ಸರ್? ವಿದ್ಯುತ್ ಸಂಪರ್ಕ ಈಗ ಒಂದು ವರ್ಷದಲ್ಲಿ ನಾನು ತಗೊಂಡಿದ್ದೀನಿ. ಅದು ರೇಷ್ಮೆ ಮನೆ ಉದ್ದೇಶವಾಗಿ ಇಟ್ಕೊಂಡು ತಗೊಂಡ್ವಿ, ಮನೆ ಬಳಕೆಗೆ ತಂಡಿಲ್ಲ ಸರ್. ಅದನ್ನ ವಿದ್ಯುತ್ ಸಂಪರ್ಕನೇ ಇಲ್ಲ ನಮಗೆ. ನಿಮ್ಗೆ ಅವಾಗವಾಗ ಕರೆಂಟ್ ಹೋಗೋದು ಅಥವಾ ತಿಂಗಳು ತಿಂಗಳು ಬಿಲ್ ಕಟ್ಟಬೇಕು ಅನ್ನೋದು ಮತ್ತೆ ಇನ್ನೇನೋ ರಿಪೇರಿ ಕೆಲಸ ಅನ್ನೋದು ಆತರದ ಯಾವುದು ತೊಂದರೆಗಳಿಲ್ಲ? ಇಲ್ಲ ಸರ್, ಅದು ಈಗ ನೋಡಿ ರೇಷ್ಮೆ ಮನೆಗೆ ಕರೆಂಟ್ ಬಿಲ್ ತಂಡ್ರದ್ದು ನಾವು ಕಟ್ಟೋದೇ ಗೊತ್ತಾಗೋದಲ್ಲ. ಯಾವಾಗಲೂ ಒಂದ್ಸಲಿ ಫೈನ್ ಕಟ್ಟಿರ್ತೀವಿ, ಯಾಕೆಂದ್ರೆ ಪ್ರತಿದಿನ ತಿಂಗಳಾದ್ರೆ ಕರೆಂಟಿನ ಗೊತ್ತಾಗುತ್ತೆ. ಅದು ಕೊಟ್ಟಿಗೆನಲ್ಲಿ ಇದೆ, ಅದು ಬಿಲ್ ಚೀಟಿ ತಂದು ಹಾಕೋರ್ತಾರೆ. ಯಾವಾಗಲೂ ನೋಡಿದಾಗ ಒಂದ್ಸಲಿ ಕಟ್ತೀವಿ ಸರ್, ದಂಡ ಕಟ್ತಾ ಇದೀವಿ ನಾವು ಅದಕ್ಕಾಗಿ. ಒಟ್ಟಾರೆ ಸಣ್ಣ ಹಿಡುವಳಿಯಲ್ಲೂ ಕೂಡ ಒಳ್ಳೆ ಬದುಕನ್ನು ಕಟ್ಕೋಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಹೌದು ಸರ್, ಎಷ್ಟು ಚಿಕ್ಕದಾಗಿರ್ತೀವೋ ಅಷ್ಟು ನಮ್ಗೆ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಎಲ್ಲದಕ್ಕೂ ಒಳ್ಳೇದು ಸರ್. ಹರಿಂಜಯ ಅವರ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ಹೇಗೆ ಸಂಪರ್ಕವನ್ನು ಮಾಡುವಂತದ್ದು? ನಂದು ಮೊಬೈಲ್ ಇದೆ ಸರ್, ಅದರಲ್ಲಿ ಸಂಪರ್ಕ ಮಾಡಬಹುದು. ನನ್ನ ನಂಬರು 94-80-60-17-57. ಇನ್ನೊಂದ್ಸರಿ ಹೇಳಿ. 94-80-60-17-57. ಒಳ್ಳೇದು ಹರಂಜಯ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಬದುಕಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ವಿವರವಾಗಿ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಮಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ಹಾಸನ. ಅತ್ಯಾಧುನಿಕ ವೈದ್ಯಕೀಯ ತಂತ್ರಜ್ಞಾನ, ಪರಿಣಿತ ವೈದ್ಯರು ಮತ್ತು ನುರಿತ ಸಿಬ್ಬಂದಿ ವರ್ಗಗಳಿಂದ ಜಿಲ್ಲೆಯ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಿರುವ ಸಂಸ್ಥೆ. ಇದೇ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನದ ಪ್ರಯುಕ್ತ ಉಚಿತ ಹೃದ್ರೋಗ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಲು ಕೋರಿದೆ. ಭಾಗವಹಿಸುವ ತಜ್ಞ ವೈದ್ಯರು ಡಾ ಮಧುರಾ ಎಆರ್. ಹೆಚ್ಚಿನ ಮಾಹಿತಿ ಮತ್ತು ನೋಂದಣಿಗೆ ಕರೆ ಮಾಡಿ 9743054400. ಇನ್ನು ಮುಂದೆ ಕೇಳಿ, ಬೆಳೆಗಳ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನಂದು ಚಿಕ್ಕತೋಳ್ ಗ್ರಾಮ, ತುಮಕೂರುಪೇಟೆ ತಾಲೂಕು, HP ಸುಬ್ರಹ್ಮಣ್ಯ ಅಂತ ಹೇಳಿ. ನಾವು ಅದನ್ನು ಉಪಯೋಗಿಸ್ತೀವಿ, ಕಾಫಿ, ಕಾಳುಮೆಣಸು,